ಅದರಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನ ಜೀವನ ಮಾಡೋದಷ್ಟೇ. ನಾವು ನಮ್ಗಿನ್ನ ಚಿಕ್ಕವರಲ್ಲ, ನಮ್ಗೆ ನಮ್ಮ ತಂದೆ ತೋರಿಸಿದ್ರೆ ತಾನೇ ಏನಾರು ಹಿಂಗೆ ಮಾಡಪ್ಪ ಅಂತಂದಿದ್ರೆ ಮಾಡ್ಬೋದಾಯ್ತು. ಆತ ಮಾಡ್ತಿದ್ದ ವ್ಯವಸಾಯ ನಾವು ಹಿಂದ್ಗಡೆ ಹೋಗ್ತಿದ್ವಿ, ನಾವು ಆ ವ್ಯವಸಾಯನೇ ಮಾಡಿದ್ವಿ. ಕುಂಟೆ ಹೊಡೆದ್ವಿ, ಮಡಿಕೆ ಹೊಡೆದ್ವಿ, ಕಳೆ ತೆಗೆದ್ವಿ, ಜೊತೆಗೆ ಅಷ್ಟು ಇಷ್ಟು ಸಂದರ್ಭಾನುಸಾರ ಕೂಲಿನೂ ಮಾಡಿದ್ವಿ. ಹೌದಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸರ್. ಅದು ಯಾಕಂತಂದ್ರೆ ಅದು ಸಮಗ್ರ ಕೃಷಿ ಯೋಜನೆ ಅಳವಡಿಸಿಕೊಂಡು ಮಾಡಿದ್ರೆ ಆಗುತ್ತೆ. ಅದಕ್ಕೆ ಸಾಕಷ್ಟು ಬಂಡವಾಳ ಬೇಕು, ಸಹಕಾರ ಬೇಕು, ತಾಳ್ಮೆ ಬೇಕು. ಹೌದು, ಅದು ಏಕದಮ್ ನಮಗೆ ಅದು ಜೀವನ ಅದು ಅಷ್ಟೇ. ಅದು ನಮ್ಮ ಲಾಭ ಅಲ್ಲದು ಜೀವನ. ಜೀವನ ಕೃಷಿ ಅಂದ್ರೆ ಜೀವನ ಅಷ್ಟೇ. ಜಮೀನು ಎಷ್ಟು ಎಕರೆ ಇದೆ ಸರ್ ನಿಮ್ದು? ಜಮೀನು ನಮಗೆ ಇವಾಗ ಭಾಗ ಆಗಿ ನಾಲ್ವರು ಭಾಗ ಆಗಿದೀವಿ, ನಮಗೆ 7 ಎಕರೆ ಬಂದಿದೆ. 7 ಎಕರೆ ಬಂದಿದೆ. ಎಲ್ಲ ನೀರಾವರಿನ ಖುಷ್ಕಿ ಜಮೀನು. ಈಗ ಮೊದಲು 1998 ನಾನು ಒಂದು ಬೋರ್ ಹಾಕ್ಸಿದೆ. ಬೋರ್ ಹಾಕ್ಸಿದಾಗ ಸ್ವಲ್ಪ ನೀರು ಬಂತು, ಅದರಲ್ಲಿ ನೀರುಳ್ಳಿ ಬೆಳೆದೆ. ಪ್ರಥಮವಾಗಿ ಮೊದಲನೇ ವರ್ಷ ನಮಗೆ ಸಾಕಷ್ಟು ಸ್ವಲ್ಪ ಲಾಭ ಬಂತು. ಅಲ್ಲಿಂದ ಇತ್ತೀಚೆಗೆ ಸುಮಾರು 15 ವರ್ಷ ನಾವು ನೀರುಳ್ಳಿ ಬೆಳೆದ್ವಿ. ಅಷ್ಟಕ್ಕಷ್ಟೇ ಆಗೋಯ್ತು, ಎಂತ ಲಾಭದಾಯಕವಾದ ವಿಚಾರನೇ ಇಲ್ಲ. ಹಂಗಾಗಿಬಿಟ್ಟು ಅಷ್ಟೊತ್ತಿಗೆಲ್ಲ ನಾನೇನಾದೆ, ಸ್ವಲ್ಪ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡ್ದಾದ ನಂತರ ಸ್ವಲ್ಪ ಯಾವುದೋ ಒಂದು ಕೆಲಸ ಬಂತು, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಕೆಲಸ ಅಂತ ಬಂತು. ಅದನ್ನ ಗ್ರಾಮ ಪಂಚಾಯತಿ ಕೆಲಸ ಮಾಡ್ಕೊಂಡೆ ನಾವು ಬೋರ್ ಹಾಕ್ಸಿದ್ದು. ಆಮೇಲೆ ನಾವು ರಿಟೈರ್ಡ್ ಆದೆ 2007 ರಿಟೈರ್ಡ್ ಆದೆ. ಆದ ನಂತರ ಏನಾರ ಒಂದು ಮಾಡ್ಬೇಕಲ್ಲ, ನನಗೆ ಸ್ವಲ್ಪ ಪೆನ್ಷನ್ ಸಹ ಕಡಿಮೆನೆ, ನನಗೇನಂತ ಸರ್ವಿಸ್ ಏನಾಗ್ಲಿಲ್ಲ. ನಮ್ಮ ಹುಡುಗ ಬೇರೆ ಇದ್ದ ನಮಗೆ ಸಹಕಾರವಾಗಿ, ಅವನು ಇಂಜಿನಿಯರ್ ಆಗಿದ್ದಾನೆ ಇವಾಗ ಸದ್ಯಕ್ಕೆ. ಅವನು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಮಾಡಿದೆ, ನಾನು ಅವನಿಗೆ ಸ್ವಲ್ಪ ಗಾಡ್ ಫಾದರ್ ಆಗಿ ನಾನು ಕೆಲಸ ಮಾಡ್ಕೊಂಡು ಮಾಡಿಸಿದೆ. ಅವನು ಬಂದ, ಜೊತೆಗೆ ನಾನು ಮಾಡಿದ್ದೀನಿ, ಈಗ ಚೆನ್ನಾಗಿ ಮಾಡಿದ್ವಿ. ಬೋರ್ ಹಾಕ್ಸೋದಕ್ಕಿಂತ ಮುಂಚೆಲ್ಲ ಏನೇನು ಬೆಳೆಗಳು ಬೆಳೀತಾ ಇದ್ರಿ? ಏನಿಲ್ಲ ಸರ್, ಬಿಳಿಜೋಳ, ನವಣೆ, ಸಜ್ಜೆ, ಆಮೇಲೆ ಅಕ್ಕಡಿ ಧಾನ್ಯಗಳು ಅಷ್ಟೇ ಬೆಳ್ಕೊಂಡು. ಜೀವನಕ್ಕೆ ಮಾತ್ರ ಅಷ್ಟೇ? ಜೀವನಕ್ಕೂ ಆಗ್ತಿರ್ಲಿಲ್ಲ ಅಂತ ಹೇಳ್ತೀನಿ ಸರ್. ಬಹಳ ಕಷ್ಟಕರವಾದ ಜೀವನ ಮಾಡಿದೀವಿ ನಾವು. 1965 ಒಂದು ಬರಗಾಲ ಬಂತು. ಬರಗಾಲ ಬಂದಾಗ ಬಿತ್ತಿದ್ವಿ, ಸ್ವಲ್ಪ ಬಿತ್ತಕ್ಕೆ ಅಷ್ಟೇ ಮಳೆ ಬಂತು, ಬಿತ್ತಿದ್ವಿ, ಒಣಗೋಗ್ಬಿಡ್ತಲ್ಲ. ಜೀವನ ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಇವತ್ತು ನಾವು ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಅವಾಗ ಸರ್ಕಾರದವರು ಸಾಯಿಲ್ ಕನ್ಸರ್ವೇಷನ್ ಅಂತ ಒಂದು ಸ್ಕೀಮ್ ತಂದ್ರು ಕಟ್ಟಿಗಳಿಗೆ ಹಾಕ್ಸಕ್ಕೆ. ಅವಾಗ ಎಲ್ಲಾರು ನಾವು ಸಹ ಎಲ್ಲಾರು ಮಣ್ಣು ಕಡ್ದು ಕಟ್ಟಿಗಳಾಕಿ ಅವ್ರು ಕೊಡ್ತಕ್ಕಂತ ಏನು ಹಣ ಇತ್ತಲ್ಲ ಅದರಲ್ಲೇ ಜೀವನ ಮಾಡ್ಕೊಂಡು ಬಂದ್ವಿ. ಮಾರನೇ ವರ್ಷ ತಿರ್ಗ ಮತ್ತೆ ಮಳೆ ಬಂತು, ಸ್ವಲ್ಪ ಬಿತ್ತಿದ್ವಿ. ಅಲ್ಲಿಂದ ಮತ್ತೆ 76 ಮತ್ತೆ ಬರಗಾಲ ಬಂತು. ಅವಾಗ ಅಲ್ಲಿ ನಂದು ಡಿಗ್ರಿ ಆಗಿತ್ತು. ನಂದು ಡಿಗ್ರಿ ಆದಾಗ ನಾನು ಏನ್ ಮಾಡ್ಬೇಕು, ನಾನು ಗೋಪುರ ಮಳಿಗೆಯಿಂದ ಚಿತ್ರದುರ್ಗ ಬರ್ಬೇಕಂತಂದ್ರೆ ನನ್ನ ಹತ್ರ 10 ರೂಪಾಯಿನೂ ಇಲ್ಲ, ಏನ್ ಮಾಡೋದು? ಅವಾಗ ಏನ್ ಮಾಡಿದ್ವಿ, ಲೋನ್ ತಗೊಂಡ್ವಿ ಸೊಸೈಟಿನಲ್ಲಿ. 1,000 ರೂಪಾಯಿ ಲೋನ್ ತಗೊಂಡು 3 ಎಮ್ಮೆ ತಗೊಂಡು ಪ್ರತಿ ದಿವಸ ಚಿತ್ರದುರ್ಗಕ್ಕೆ ಹಾಲು ತಗೊಂಡ್ ಬಂದು ಹೋಟ್ಲಿಗೆ ಹೋಯ್ದು. ಅಲ್ಲಿ ಅದರಿಂದ ಬರ್ತಕ್ಕಂಥದ್ರಲ್ಲಿ ನಾವು ಜೀವನ ಮಾಡ್ಕೊಂಡಂತ ಇದ್ವಿ. ಅದು ಕಾಲಕ್ರಮೇಣ ನಮಗೆ ಒಂದು ಕೆಲಸ ಬಂತು, ಬಹಳ ದಿವಸಕ್ಕೆ ಬಂತು ಅಂದ್ಕೊಳ್ರಿ. ಅದು ನಾವು ಅಲ್ಲಿ ಇಲ್ಲಿ ಬಿದ್ದು ಬಿದ್ದು ಎದ್ದು ಬಂದ್ವಿ, ಬಹಳ ದಿವಸಕ್ಕೆ ಕೆಲಸ ಬಂತು. ಜೀವನ ಸುಧಾರಿಸ್ತು, ಜೀವನ ಅಲ್ಲಿಂದ ಸ್ವಲ್ಪ ಸುಧಾರಿಸ್ತು. ನನ್ನ ತಮ್ಮಗಳಿಗೆಲ್ಲ ನಾನೇ ಒಂದು ಗಾಡ್ ಫಾದರ್ ಆದೆ. ಹೆಣ್ಣು ಮಕ್ಕಳಿಗೆ ಎಲ್ಲರೂ ಮದುವೆಗೆ ಬಂದಿದ್ರು, ಮದುವೆ ಆಗಿರ್ಲಿಲ್ಲ. ನನಗೂ ಆವಾಗಲೇ ಮದುವೆ ಮಾಡ್ಕೊಂಡ್ವಿ, ಅವ್ರಿಗೆ ಏನೋ ಕಷ್ಟದಲ್ಲಿ ಮದುವೆ ಮಾಡ್ಕೊಂಡ್ರು, ಎಲ್ಲ ಮದುವೆ ಆಯ್ತು. ಈಗ ಸದ್ಯಕ್ಕೆ ಅವತ್ತು ನಮ್ ತಂದೆ ಏನ್ ಹೇಳ್ತಿದ್ದ ಗೊತ್ತಾ ನಿನ್ಗೆ? ಲೇ, ಒಂದು 50 ರೂಪಾಯಿ ದುಡ್ಕೊಂಬರ್ರಯ್ಯ, ಸಾಕು, ತಿಂಗಳಿಗೆ 50 ರೂಪಾಯಿ ದುಡ್ಕೊಂಬರ್ರಿ ಅಂತಂದ ಹೇಳರು. ನಾವು 50 ರೂಪಾಯಿ ದುಡ್ಡಿದಿ ಹೆಂಗಮ್ಮ ನಮ್ಗೆ ಗೊತ್ತಿರ್ಬೇಕಲ್ಲ ಮಕ್ಕಳಿಗೆ. ಹೌದು, ಇವಾಗ 5,000 ರೂಪಾಯಿ ನಮ್ಗೆ ದುಡ್ಡಿದ್ರು ಸಾಲದು, ಅವತ್ತು 50 ರೂಪಾಯಿದಲ್ಲೇ ಹೆಂಗ ಜೀವನ ಮಾಡ್ಬೋದಲ್ಲ ಅನ್ನೋ ಒಂದು ಆಲೋಚನೆ ನಮ್ ತಂದಿಗಿತ್ತು. ಹೌದು, ಅಂತ ಸಂದರ್ಭಗಳಿದ್ವು. ಈಗ ಬೋರ್ ಹಾಕ್ಸಿದ ಮೇಲೆ ಈರುಳ್ಳಿ ಬೆಳೀತಾ ಇದ್ರಿ, ಈರುಳ್ಳಿ ಆದ ನಂತರ ಈಗೆಲ್ಲ ಏನೇನು ಬೆಳೆಗಳು ಬೆಳೀತಾ ಇದ್ರು? ಈಗ ಹೇಳ್ತೀನಲ್ಲ, ಈಗ ಈರುಳ್ಳಿನೇ ಬೆಳೆದಿದ್ದು, ಆಮೇಲೆ ಕಡಲೆ ಹಾಕಿದ್ದು 4-5 ವರ್ಷ ಕಡಲೆ. ಕಡಲೆದಲ್ಲಿ ಏನಂತ ಪ್ರಾಫಿಟ್ ಬರಲಿಲ್ಲ ಅದು, ಯಾಕಂದ್ರೆ ಸ್ವಲ್ಪ ನಮ್ಮ ಭೂಮಿ ಪೂರಾ ಕಪ್ಪು ಭೂಮಿ ಅಲ್ಲ, ಸ್ವಲ್ಪ ಮಿಶ್ರಿತ ಭೂಮಿ. ಆ ಭೂಮಿನಲ್ಲಿ ನಮ್ಮ ಕಡಲೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಆದ್ರೂ ಚೆನ್ನಾಗಿ ಬಂತು, ಸ್ವಲ್ಪ ಹೆಚ್ಚಿನ ಲಾಭದಾಯ ಬರಲಿಲ್ಲ. ಆವಾಗ ಆದ ನಂತರ ನಾವು ಮತ್ತೆ ಯೋಚನೆ ಮಾಡಿದ್ವಿ, ಅಪಾಯ ಇದು ಬೇಡ, ಇದು ಇದರಿಂದ ನಮ್ ಜೀವನ ಆಗೋದಿಲ್ಲ, ನಾವು ಏನಾರ ಒಂದು ಗಿಡಗಳಿಡೋಣ ಅಂತಂದು ಹೇಳ್ಬಿಟ್ಟು ಸುಮಾರು 400 ಆ ತೆಂಗಿನ ಗಿಡ ಹಾಕಿದ್ವಿ, 1,500 ಅಡಿಕೆ ಗಿಡ ಹಾಕಿದ್ವಿ, ಇಲ್ಲಿಗೆ 5 ವರ್ಷ ಆಯ್ತು. ಈಗ ತೆಂಗಿನ ಮರದಲ್ಲಿ ಎಳ್ನೀರು ಕುಡಿದಿದ್ವಿ, ಅವನ್ನ ಎಳ್ನೀರು ಇವಾಗ ಮಾರಬೇಕು ಅಂತಲೂ ಹೊರಟಿದ್ವಿ. ಈಗ ಅಡಿಕೆ ಗಿಡ 1 ವರ್ಷದಿಂದ ಆದಾಯ ಬರಬಹುದು. ಯಾಕೆ ತೋಟಗಾರಿಕೆ ಬೆಳೆಗಳಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? ಇನ್ನು ಸಾಕಷ್ಟೆಲ್ಲ ಹಣ್ಣಿನ ಬೆಳೆಗಳದ್ದು, ದಾಳಿಂಬೆ, ಮೋಸಂಬೆ, ಸಪೋಟ, ಅವು ದಾಳಿಂಬೆ ಅವೆಲ್ಲ ಹಾಕ್ಬಹುದು, ಬೆಳಿಬಹುದು. ಆದ್ರೆ ನಮ್ಗೆ ಆ ನಮ್ಮಿಂದ ಸಾಧ್ಯವಾಗೋದಿಲ್ಲ ಅದು. ನಾವು ಸ್ವಲ್ಪ ನಮ್ಮ ಹುಡುಗ ಕೆಲಸದಲ್ಲಿ ಹೋಗಿದ್ದಾನೆ, ನನಗೆ ವಯಸ್ಸಾಯ್ತು, ನಿರ್ವಹಣೆ ಕಷ್ಟ ಆಗುತ್ತೆ. ಆದ್ರಿಂದ ನಮ್ಗೆ ಇವಾಗ ಏನು ತೆಂಗಿನ ಗಿಡ ಹಾಕ್ಬಿಟ್ರೆ ಏನ್ ಸ್ವಲ್ಪ ದಿವಸ ನೀರು ಒಂದು ಕೊಟ್ಬಿಟ್ರೆ ಅದು ನಮ್ದು 100 ವರ್ಷ ನಮ್ಗೆ ಕಾಪಾಡುತ್ತಲ್ಲ. ಹೌದು. ಆಮೇಲೆ ಅಡಿಕೆ ಗಿಡ ಅದು ಒಂದು 25-30 ವರ್ಷ ನಮ್ಮನ್ನು ಕಾಪಾಡುತ್ತಲ್ಲ. ಹೌದು. ಆದ್ರಿಂದ ಆ ಒಂದು ಉದ್ದೇಶದಿಂದ ನಾವು ಇದನ್ನ ಅಳವಡಿಸ್ಕೊಂಡ್ವಿ ಅಷ್ಟೇ. ಈಗ ಅಡಿಕೆ ಮತ್ತು ತೆಂಗು ಎಷ್ಟೆಷ್ಟು ಎಕರೆಲ್ಲ ಹಾಕಿದ್ರೆ? ಒಟ್ಟು 6 ಎಕರೆಯಲ್ಲಿ 2 ಎಕರೆ ಅಡಿಕೆ ಸಪರೇಟ್ ಆಗಿ ಹಾಕಿದ್ವಿ, ಅದ್ರ ಸುತ್ತ ತೆಂಗಿನ ಗಿಡ ಹಾಕಿದ್ವಿ. ಇನ್ನು 4 ಎಕರೆ 25 ಅಡಿ ಒಂದು ತೆಂಗಿನ ಗಿಡ ಹಾಕಿದ್ವಿ, ಅದ್ರ ಮಧ್ಯೆ 12 ಅಡಿ ಒಂದು ಅಡಿಕೆ ಗಿಡ ಹಾಕಿದ್ವಿ. ಅವೆಲ್ಲ ಚೆನ್ನಾಗೂ ಇದಾವೆ. ನೀರು ಕಟ್ತಿದ್ವಿ, ನೀರು ಡ್ರಿಪ್ ಮುಖಾಂತರ ನೀರು ಹಾಯಿಸ್ತಿದ್ವಿ, ಚೆನ್ನಾಗಿದಾವೆ. ತೆಂಗಿನ ಸಸಿ ಎಲ್ಲ ನೀವೇ ಕಾಯಿ ತಂದು ಉತ್ಪಾದನೆ ಮಾಡ್ಕೊಂಡ್ರೆ ಬೇರೆ ಕಡೆ ಇಲ್ಲ? ನಾವು ತೆಂಗಿನ ಗಿಡಗಳೆಲ್ಲ ನಾವು ತೋಟಗಾರಿಕೆ ಇಲಾಖೆಯಿಂದ ಕಾತ್ರಾಳ್ ಫಾರಂನಲ್ಲಿ 200 ತಂದೆ, ಬೊಬ್ಬರ್ ಫಾರಂನಲ್ಲಿ 200 ತಂದಿದ್ದೆ. ಅವರು ನಮಗೆ ಸ್ವಲ್ಪ ಅಲ್ಲಿ ಪರಿಚಯ ಇತ್ತು, ನಮ್ಮ ಯಾರೋ ಒಬ್ಬ ಆಫೀಸರ್ಗಳು ನಮ್ಮ ರಿಲೇಷನ್ ಸ್ವಲ್ಪ ಅವರ ಸಹಕಾರದಿಂದ ನಾವು ತಂದು ನೆಟ್ಟು ಅದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ಈಗ ಎಷ್ಟು ವರ್ಷ ಆಯ್ತು ಅಲ್ಲಿ ನಾಟಿ ಮಾಡಿ? ಈಗ 5 ವರ್ಷ ಆಗೋಯ್ತು. ಈಗೇನಾದ್ರೂ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗಿದೆ? ಕಾಯಿ 100ಕ್ಕೆ ಒಂದು 20 ಗಿಡ ಅಲ್ಲಿ ಕಾಯಿ ಬಂದಿದಾವೆ. ಅವದ್ರಲ್ಲಿ ಸಾಕಷ್ಟು ಎಳ್ನೀರು ಈಗ ಕುಡ್ದಿದ್ವಿ ನಾವು, ಬಂದರ ಅವರು ಇವರು ಕುಡ್ದಿದ್ದಾರೆ. ಈಗ ಅವನ್ನ ಮಾರ್ಬೇಕಂತಿದೀವಿ ಸ್ವಲ್ಪ, ಈಗ ಒಂದು ವರ್ಷ 2 ವರ್ಷ ಎಳ್ನೀರೇ ಮಾರ್ಬಿಟ್ಟು ಆಮೇಲೆ ಕಾಯಿ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ಒಟ್ಟು ಎಷ್ಟು ಗಿಡ ಇದಾವೆ ಈಗ? ಒಟ್ಟು ಇವಾಗ ನಮ್ಗೆ 390 ಗಿಡ ಇದಾವೆ. ಒಂದು 50 ಗಿಡ 60-70 ಗಿಡ ಇವಾಗ ಫಸಲಿಗೆ ಬಂದಿದಾವೆ. ಮುಂದ್ ವರ್ಷಕ್ಕೆ ಒಂದು 100-150 ಬರ್ತವೆ. ಆಮೇಲೆ ಆಚೆ ವರ್ಷ ಮತ್ತೆ ಎಲ್ಲ ಮೋಸ್ಟ್ಲಿ ಬರಬಹುದು. ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಚೆನ್ನಾಗಿ ಇಳುವರಿ ಅಂತಂದು ಇವಾಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ, ಪರವಿಲ್ಲ ಇದ್ದಿದ್ರಲ್ಲಿ ಸ್ವಲ್ಪ ಪರವಿಲ್ಲ, ನಾವು ನಮ್ಮ ಶ್ರಮಕ್ಕೆ ಫಲ ಸಿಗಬಹುದು ಅನ್ನೋ ಉದ್ದೇಶ ಇದೆ ನಮ್ಗೆ. ಬಹಳ ವರ್ಷಗಳಿಂದ ಕಾಯಿಗೆ ಅಂತ ಬೆಲೆ ಇರಲ್ಲ, ಬರೀ 4-5-6 ರೂಪಾಯಿ ಇತ್ತು, ಈಗೆಲ್ಲ ಒಳ್ಳೆ ಬೆಲೆ ಇರೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತಾರೆ. ಈಗ ಒಳ್ಳೆ ರೇಟ್ ಇದೆ, ಹೌದು, ನಮಗೆ ಆಗ್ಬಹುದು ಅನ್ನೋ ಉದ್ದೇಶ ಇದೆ. ಈಗ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಅವಕ್ಕೆಲ್ಲ ಪ್ರತಿ ವರ್ಷ ನೀರು ಗೊಬ್ಬರ ಎಲ್ಲ ಕೊಡಬೇಕಾಗುತ್ತೆ? ಏನಿಲ್ಲ, ಪ್ರತಿ ವರ್ಷನೂ ಚೆನ್ನಾಗಿ ಇದು ಕಳೆ ಬಂದಾಗ ಸ್ವಲ್ಪ ರೋಟರ್ವೇಟರ್ ಅಂತ ಹೊಡಿತೀವಿ. ಹೊಡೆದಾದ ನಂತರ ನಾನೀಗ 2 ಸಾರಿ ಬೇರೆ ಕಡೆಯಿಂದ ಕೆಂಪು ಮಣ್ಣು 2 ಸಾರಿ ಹೊಡಿಸಿದೀನಿ, ಅದಕ್ಕೆ ಗೊಬ್ಬರ ಹೊಡಿಸಿದೀನಿ, ಕುರಿ ಗೊಬ್ಬರ, ಆಮೇಲೆ ಕಾಂಪ್ಲೆಕ್ಸ್ ಇದನ್ನು ಹಾಕಿದ್ವಿ, ಡ್ರಿಪ್ ಮುಖಾಂತರ ನೀರು ಕೊಡ್ತೀವಿ. ನೀರು ಕೊಡ್ತಾರೆ. ಈಗೆಲ್ಲ ಪ್ರಾರಂಭದಲ್ಲಿ ಎಳ್ನೀರು ಮಾಡ್ಬೇಕನ್ನೋ ಉದ್ದೇಶ ಐತೆ. ಎಳ್ನೀರು ಮಾರ್ಬೇಕು ಅನ್ನೋ ಉದ್ದೇಶ ನಮ್ಗಿರೋದೀಗ. ಇನ್ನು ಅದಕ್ಕೆ ಒಂದು ಸರ್ಕಾರದಿಂದ ಸ್ವಲ್ಪ ಸಹಕಾರ ಬೇಕು ನಮಗೆ. ಅದು ಒಂದು ಗೋಡಂ ಕಟ್ಟಬೇಕಂತ ಇದೀವಿ ಕಾಯಿ ಸ್ಟೋರ್ ಮಾಡಕ್ಕೆ. ಅದು ಇನ್ನೂ ಏಪ್ರಿಲ್ ತಿಂಗಳಲ್ಲಿ ಬರ್ರಿ ಅಂತ ಹೇಳಿದ್ದಾರೆ. ಅವಾಗ ಹೋಗಿ ಭೇಟಿಯಾಗಿ ಏನಾರ ಅದ್ರ ಸಹಕಾರ ಪಡಿಬೇಕು ಅನ್ನೋ ಉದ್ದೇಶ ಐತೆ ನಮ್ಗೆ. ಮುಂದೆ ಕಾಯಿ ಕೊಬ್ಬರಿ ಮಾಡೋ ಉದ್ದೇಶ ಐತೆ? ಐತೆ, ಅದೂ ಐತೆ. ಅದು ಮುಂದೆ ಯಾವ ರೀತಿ ಬರುತ್ತೆ ಅಂಬುದು ಸ್ವಲ್ಪ ಈಗಲಿಂದ ನಾವು ನೋಡ್ಕಂತ ಹೋಗ್ತಾ ಇದೀವಿ. ಈಗ ಮಧ್ಯದಲ್ಲಿ ಅಡಿಕೆ ಹಾಕಿದೀವಿ ಅಂತ ಅಂದ್ರೆ ಅವೆಲ್ಲ ಎಷ್ಟು ಗಿಡಗಳಿದಾವೆ? ಅಡಿಕೆ ಗಿಡಗಳು, ಅಡಿಕೆ ಗಿಡ ಅದೇ ಹೇಳ್ತೀನಲ್ಲ, ಒಂದು ಕಡೆ ಸಪರೇಟ್ ಆಗಿರೋ 700 ಇದಾವೆ, ತೆಂಗಿನ ಗಿಡ ಮಧ್ಯೆ ಇರೋವನು 700 ಇದಾವೆ, ಒಟ್ಟು 1,400-1,500 ಗಿಡ ಇದಾವೆ. ಆಮೇಲೆ ಸುತ್ತ ಬದುಗಳಲ್ಲಿ ತೇಗದ ಹಾಕಿದೀವಿ, ತೇಗದ ಗಿಡ ಹಾಕಿದಾವೆ, ದೊಡ್ಡವಾಗಿದ್ದಾವೆ. ಆಮೇಲೆ 12 ಇವು ಹಾಕಿದ್ವಿ, ಮಾವಿನ ಗಿಡಗಳು ಹಾಕಿದ್ವಿ, ಅದರಲ್ಲಿ ಸ್ವಲ್ಪ ಎಲ್ಲ ಹೋಗಿ ಒಂದು 2-3 ಮರ ಆಗಿದಾವ ಆಗಲೇ ಮನೆಗೆ ಸರಿ. ಸಣ್ಣ ಪುಟ್ಟ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ವಿ, ಈಗಾಗಲೇ ಅದರ ಫಲ ಉಂಡಿದೀವಿ, ಉಣ್ತಾ ಇದೀವಿ. ಬದಿನ ಸುತ್ತ ತೇಗ ಹಾಕ್ಬೇಕಂತ ಯಾಕೆ ಆಸಕ್ತಿ ಬಂತು? ಏನಿಲ್ಲ, ಸ್ವಲ್ಪ ಗಾಳಿಗೆ ಅಡ್ಡ ಇರ್ತದೆ, ಅದು ಸ್ವಲ್ಪ ಬೆಲೆ ಬಾಳ್ತಕ್ಕಂತ ಮರ ಅಲ್ಲ. ಹೌದು. ಅದು ಒಂದು 25-30 ವರ್ಷ ಹೋದ್ರೆ ಒಂದೊಂದು ಮರ 100,000 ಆಗುತ್ತೆ ಅಂತ ಹೇಳ್ತಾರೆ. ಅದ್ರೊಂದು ಸ್ವಲ್ಪ ಅವತ್ತಿನ ದಿವಸ ನಾವು ಆ ಫಲ ನಾವು ನೋಡಲಿದ್ರು, ನನ್ನ ಮೊಮ್ಮಕ್ಕಳು ನೋಡ್ತಾರಲ್ಲ, ಹೌದು ಆ ಒಂದು ಉದ್ದೇಶದಿಂದ ಹಾಕಿದ್ವಿ. ಮನೆಗೆ ಸುತ್ತ ತೋಟಕ್ಕೆ ಒಂದು ಜೀವಂತ ಬೇಲಿ ಇದ್ದಂಗೆ ಹಾಕಿದ್ವಿ. ಮೊನ್ನೆ ಈಗ ಒಂದು 2 ತಿಂಗಳಾಯ್ತು ಫೆನ್ಸಿಂಗ್ ಹಾಕಿ ಎಲ್ಲ ಇದು ಬೇಲಿ ಹಾಕಿ ತಂತಿ ಬೇಲಿ ಹಾಕಿದ್ವಿ. ತಂತಿ ಬೇಲಿ ಹಾಕಿದ್ರು ತಂತಿ ಬೇಲಿ ಹಾಕಿ ಒಂದ್ ಕಡೆ ದೊಡ್ಡ ಗೇಟು ಇನ್ನೊಂದ್ ಕಡೆ ಸಣ್ಣ ಗೇಟ್ ಇಟ್ಟು ಇಟ್ಟಿದ್ವಿ. ಬೀಗ ತಗೊಂಡು ಒಳಗಡೆ ಹೋದ್ರೆ ಅಷ್ಟೇ, ಹೊರಗಡೆ ಬೀಗ ತಗೊಂಡು ಹೊರಗಡೆ ಬರ್ಬೇಕು, ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ, ಅವಶ್ಯ ಇಲ್ಲ. ಅಡಿಕೆ ಸಸಿ ಎಲ್ಲ ನೀವೇ ಗೋಟ್ ತಂದು ಉತ್ಪಾದನೆ ಮಾಡ್ತೀವಿ? ಇಲ್ಲ, ನಾವು ರಾಯನಹಳ್ಳಿಗೆ ಅಂತ ಇಲ್ಲಿ ಒಂದು ಹಳ್ಳಿ ಇದೆ, ರಾಯನಹಳ್ಳಿಲಿ ಅವ್ರು ಬೆಳೆಸಿದ್ರು, ನಾವು ಹೋಗಿ ಅಲ್ಲಿ ತಗೊಂಡ್ ಬಂದ್ವಿ, ಅಲ್ಲಿ ತಗೊಂಡ್ ಬಂದು ಹಾಕಿದ್ವಿ. ಎಷ್ಟಡಿ ಅಂತರ ಕೊಟ್ಟಿದ್ರೆ ಸಾಲಿಂದ ಸಾಲಿಗೆ ಗಿಡದಿಂದ ಸಪರೇಟ್ ಹಾಕಿರ್ತಕ್ಕಂಥದ್ನ 8 ಅಡಿ ಹಾಕಿದ್ವಿ. 8 ಅಡಿ ಹಾಕಿ ಗಿಡದಿಂದ ಗಿಡಕ್ಕೆ 8 ಅಡಿ. ಈಗ ಕೆಲವು ರೈತರು 7-8, 8-8, 8-9 ಈ ತರ ಅಂತರ ಹೆಚ್ಚು ಕಮ್ಮಿ ಮಾಡಿ ನಾಟಿ ಮಾಡ್ತಾರೆ, ಯಾವ ಅಂತರ ಒಳ್ಳೇದಂತ ಹೇಳ್ತೀರ? ನನಗೆ ತಿಳಿದ ಮಟ್ಟಿಗೆ ಆದಷ್ಟು ಸ್ವಲ್ಪ ಹಿಂಬ ಇದ್ರೆ ಒಳ್ಳೇದು ಅಂತ. 8 ಗಿಂತಲೂ 9 ಹಾಕಿದ್ರೆ ಇನ್ನೂ ಒಳ್ಳೇದು, ನಮ್ಗೆ ವ್ಯವಸಾಯ ಮಾಡೋಕು ಬರುತ್ತೆ. ಈಗ ಯಾವುದೇ ಒತ್ತಾಗಿದ್ದಾಗ ಅಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಬೀದಿ ಇದ್ರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬರಬಹುದು ಅನ್ನೋ ಉದ್ದೇಶ ಐತೆ ನನಗೆ. ಹಾಕ್ಬಹುದು 8 ಅಥವಾ 9 ಹಾಕ್ಬಹುದು, 7 ಅಂತ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಹೌದು. ಈಗ ಅಡಿಕೆ ಪ್ರಾರಂಭದಲ್ಲಿ ನಾಟಿ ಮಾಡಿದಾಗ ಒಂದ್ 2-3 ವರ್ಷ ಬೇರೆ ಬೇರೆ ಅಂತರ ಬೆಳೆಗಳು ಬೆಳ್ಕೊಂತಾರೆ, ಪಪ್ಪಾಯಿ ಬೆಳೀತಾರೆ, ಬಾಳೆ ಬೆಳೀತಾರೆ, ಮಧ್ಯದಲ್ಲಿ ನೀವೇನಾದ್ರೂ ಅಂತರ ಬೆಳೆಗಳು ಬೆಳ್ಕೊಂಡ್ರೆ? ನಾವು ಅಂತರ ಬೆಳೆ ಯಾವ ಹಾಕಕ್ ಆಗ್ಲಿಲ್ಲ, ಸ್ವಲ್ಪ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ, ಅದರಿಂದ ಬೆಳಿಬಹುದಾಯ್ತು. ಅವು ಇವು ಬದಿಗಳಲ್ಲಿ ಹಾಕಿದಿವಿ, ಎಲ್ಲ ಹಣ್ಣಿನ ಗಿಡಗಳಲ್ಲಿ ಹಾಕಿದಿವಿ, ಸೀತಾಫಲ ಹಾಕಿದ್ವಿ, ಆಮೇಲೆ ಇದು ಬೋರೆದು 1-2 ಹಾಕಿದ್ವಿ ಅಷ್ಟೇ, ಅವು ಇವು ಹಾಕಿದ್ವಿ. ಇತ್ತೀಚೆಗೆ ಯಾರು ನೋಡಿದ್ರು ಅಡಿಕೆ ಅಡಿಕೆ ಅಡಿಕೆ ಅಂತ ಎಲ್ಲ ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಸರ್? ಇದು ಒಳ್ಳೆ ಬೆಳವಣಿಗೆ ಅಂತಂದ್ರೆ ನನಗೆ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಅದೇ ಬೆಳ್ಕಂತ ಹೋದ್ರೆ ತಿನ್ನಾರ ಯಾರು ಅದನ್ನ? ಹೌದು. ಈಗ ಎಲ್ಲರೂ ಜೋಳನೇ ಬೆಳೆದ್ರೆ ಜೋಳ ತಿನ್ನಾರ ಯಾರು? ಹೌದು, ಎಲ್ಲ ಏಕ ಬೆಳೆಗಳಿಗೆ ಹೋಗ್ತಾ ಇದಾರೆ ರೈತರು. ಹಾಕಿದ್ರೆ ಪೂರ್ತಿ ಟೊಮೆಟೊ ಹಾಕ್ತಾರೆ, ಎಲ್ಲ ಪೂರ್ತಿ ಈರುಳ್ಳಿ ಹಾಕ್ತಾರೆ, ಎಲ್ಲ ಪೂರ್ತಿ ಅಡಿಕೆ ಹಾಕ್ತಾರೆ, ಪೂರ್ತಿ ದಾಳಿಂಬೆ ಹಾಕ್ತಾರೆ. ಮಿಶ್ರ ಬೆಳೆಗಳು ಬೆಳೆದ್ರೆ ಹೆಚ್ಚು ಅನುಕೂಲ ಅಂತೀರಾ? ಮಿಶ್ರ ಬೆಳೆ ಬೆಳಿಬಹುದು, ಒಳ್ಳೇದೇ. ಹೌದು, ಅದು ಬೆಳಿಬಹುದು. ಈಗ 5 ಎಕರೆ ಇದ್ರೆ 1 ಎಕರೆ ಅಡಿಕೆ, 1 ಎಕರೆ ತೆಂಗು, 1 ಎಕರೆ ಬಾಳೆ, 1 ಎಕರೆ ಮಾವು, ಈ ತರ ಆದ್ರೆ ಒಂದು ಅದರಲ್ಲಿ ರೇಟ್ ಸಿಗಲಿಲ್ಲ ಅಂದ್ರೆ ಇನ್ನೊಂದು. ಹೌದು, ಆ ರೀತಿ ಮಾಡಿದ್ರೆ ಒಳ್ಳೇದಂತ ನನಗೆ ಮನಸ್ಸಿನಲ್ಲಿದೆ. ಆದ್ರೂ ಸ್ವಲ್ಪ ಅವರವರ ಒಂದು ಶಕ್ತಿಯಾನುಸಾರ ಮಾಡಬಹುದು ಅದಷ್ಟೇ. ಆ ರೀತಿ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ವ್ಯವಸ್ಥೆ ಕಡಿಮೆ ಇದೆ, ಶಕ್ತಿ ಕಡಿಮೆ ಇದೆ ನಮ್ಗೆ. ಯಾಕಂದ್ರೆ ನಮ್ಗೆ ವಯಸ್ಸಾಯ್ತು, ನಾವ್ ಹೆಚ್ಚಾಗಿ ಏನ್ ಮಾಡಕ್ಕಲ್ಲ, ನಮ್ಮ ಹುಡುಗ ಹೆಚ್ಚಿನಂಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಕಡೆ ಅದೇ ಕಡೆ ದೊರೆತಾಗಲ್ಲ, ಅವಂದು ಕೆಲಸ ಮಾಡ್ಬೇಕು, ಈ ಕಡೆ ಮಾಡ್ಬೇಕು, 2 ಕಡೆ ಇರೋದ್ರಿಂದ ಅವೆಲ್ಲ ಮಾಡಬಹುದು. ಅವು ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಅದನ್ನು 4 ವರ್ಷ ಆಗಿ, ಈಗ 5 ವರ್ಷ ನಡೀತದೆ. 5 ವರ್ಷ ಆಗ್ಲೇ ಇಲ್ಲಾದ್ರೂ ಒಂದೊಂದು ಒಂಬಳೆ ಕಾಣಿಸ್ಕೊಂಡಿದ್ದಾವ? ಒಂಬಳೆನು ಈಗ ಅಲ್ಲೊಂದಲ್ಲೊಂದು ಆ ಕಾಯಿನೂ ಆಗಿದಾವೆ, ಒಂಬಳೆ ಬಿದ್ದಿದೆ. ಒಂಬಳೆ ಸಾಕಷ್ಟು, ಒಂದು ಅರ್ಧ ಭಾಗದಷ್ಟು ಒಂಬಳೆ ಬಂದಿದಾವೆ. ಅವಕ್ಕೆಲ್ಲ ನೀರು ಗೊಬ್ಬರ ಎಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ನೀರಂತಂದ್ರೆ ಡ್ರಿಪ್ ಮುಖಾಂತರ ನೀರ್ ಹಾಯಿಸ್ತೀವಿ, ವಾರಕ್ಕೊಂದ್ಸಾರಿ ವಾರಕ್ಕೆ 2 ಸಾರಿ ಮಾಡ್ತೀವಿ. ಆಮೇಲೆ ಇದು ನಮ್ಮ ಹಳ್ಳಿನಲ್ಲಿ ಸಿಗ್ತಕ್ಕಂತ ಇದು ಗೊಬ್ಬರ ಇದೆ, ಯಾವ್ದು ಕುರಿ ಗೊಬ್ಬರ, ದನವಿನ ಗೊಬ್ಬರ, ನಾವಲ್ಲೇ ಕೊಂಡ್ಕೊಂಡು ಹಾಕ್ತಿವಿ. ಹಾಕಿ ಮಣ್ಣು ಒಡಿಸಿದಿವಿ, ಮಣ್ಣು ಹಾಕಿದಿವಿ, ಫಲವತ್ತವಾಗಿ ಮಾಡಿದ್ವಿ. ಸ್ವಲ್ಪ ವರ್ಷಕ್ಕೆ ಎಷ್ಟು ಸಾರಿ ಕೊಡ್ತಾರೆ ಗೊಬ್ಬರ? ಗೊಬ್ಬರ 1 ಸಾರಿ ಕೊಟ್ಟಿದ್ವಿ, 1-1 ಸಾರಿ ಕೊಟ್ಟಿದ್ವಿ. ಮಣ್ಣು ಈಗ 2 ಸಾರಿ ಕೊಟ್ಟಿದ್ವಿ, 5 ವರ್ಷದಲ್ಲಿ 2 ಸಾರಿ ಕೊಟ್ಟಿದ್ವಿ. ಮಣ್ಣು ಈ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಇಷ್ಟೇನಾ? ಈ ರಾಸಾಯನಿಕ ಗೊಬ್ಬರ ಕೊಡ್ತಾರೆ? ರಾಸಾಯನಿಕ ಗೊಬ್ಬರ ಮೊನ್ನೆ ರಾಸಾಯನಿಕ ಗೊಬ್ಬರನು ಹಾಕಿದಿವಿ. ಹಾಕಿದ್ರೆ ಅದನ್ನು ಹಾಕಿದಿವಿ, ಅದನ್ನು ಹಾಕಿದಿವಿ. ಈ ತರ ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಚೆನ್ನಾಗಿ ಬರ್ತವೆ, ಚೆನ್ನಾಗಿ ಬರ್ತವೆ. ಈಗ ನಾವು ಚೆನ್ನಾಗಿ ಊಟ ಮಾಡಿದ್ರೆ ನಾವ್ ದೇಹ ಚೆನ್ನಾಗಿರುತ್ತೆ. ಹೌದು, ಊಟ ಕಡಿಮೆ ಮಾಡಿದ್ರೆ ನಾವು ಬಡಕ್ಲಾಗ ಹೋಗ್ತೀವಿ. ಅದೇ ಕಾನ್ಸೆಪ್ಟೇ ಇರೋದು ಎಲ್ಲಾನು ವ್ಯವಸಾಯದಲ್ಲಿ. ಈ ಅಡಿಕೆ ಗಿಡದ ಮಧ್ಯದಲ್ಲಿ ಈಗ ಅಂತರ ಬೆಳೆಯಾಗಿ ಕಾಫಿ ಬೆಳಿಬಹುದು, ವಿಳ್ಳೆದೆಲೆ ಬೆಳಿಬಹುದು ಅಂತೆಲ್ಲ ಹೇಳ್ತಾರೆ, ಕಾಳು ಮೆಣಸು ಬೆಳಿಬಹುದು. ಕಾಫಿ ಬೆಳೆಯೋದು ಮಾಡೋ ಕೆಲವು ಮಾಡಿದರೆ, ನಮಗೆ ಏನು ಗೊತ್ತಿಲ್ಲ, ಅದಾದ ಅನುಭವ ಇಲ್ಲ. ವಿಳ್ಳೆದೆಲೆ ಅವೆಲ್ಲ ಮಾಡಿದರೆ ಮಾಡಬಹುದು, ಅದು ಅವರವರ ಶಕ್ತಾನುಸಾರ ಮಾಡಬಹುದು. ಅದು ನೀವೇನಾದ್ರೂ ಅಂತರ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಐತಾ? ಉದ್ದೇಶ ಇತ್ತು, ಆದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸುಮ್ನೆ ಇದೀವಿ. ನೋಡೋಣ ಮುಂದೆ ಅಂತ ಸಂದರ್ಭ ಬಂದ್ರೆ ಅದನ್ನು ಮಾಡಬಹುದು. ಇವಾಗ ಸದ್ಯಕ್ಕಂತೂ ಆಗ್ತಾ ಇಲ್ಲ, ಸುಮ್ನೆ ಇದೀವಿ, ಇಷ್ಟೇ ಸಾಕು ಅಂತ ಇದೀವಿ, ಇಷ್ಟೇ ಸಾಕು ಅಂತ ಇದೀವಿ. ಮತ್ತೆ ಈ ಅಡಿಕೆ ತೆಂಗು ಈ ತೇಗ ಬಿಟ್ರೆ ಬೇರೆ ಏನೇನು ಬೆಳೆಗಳು ಬೆಳೀತಾರೆ? ಬೇರೆ ಅಂತಂದ್ರೆ ಬೆಳಿಬಹುದು, ಎಲ್ಲಾನು ನಾನಾ ನಮೂನಿ ಬೆಳೀತಾರೆ. ಈಗ ಬಾಳೆ ಬೆಳೀತಾರೆ, ಮತ್ತೆ ದಾಳಿಂಬ್ರೆ ಬೆಳೀತಾರೆ, ಅವ್ರವರು ತಿಳಿದಾಗೆ ಮಾಡ್ತಾರೆ. ಈಗ ತೆಂಗಿನ ಗಿಡದಲ್ಲಿ ಅಡಿಕೆ ಮಾಡಿದ್ರಲ್ಲ, ಅದರಲ್ಲಿ ಸಾಕಷ್ಟು ಅಂತರ ಇದೆ. ಅದರಲ್ಲಿ ಅದರ ಮಧ್ಯದಲ್ಲಿ ಏನಾದರೂ ಈಗ ಮುಂಗಾರಿ ಬೆಳೆಗಳೇನಾದ್ರೂ ಬೆಳೀತಿರ್ತಾರೆ, ಮೆಕ್ಕೆಜೋಳ, ಶೇಂಗಾ ಬೆಳೀತಾ ಇದಾರೆ. ನಾವ್ ಇವಾಗ ಹಾಕಿಲ್ಲ, ನಮ್ದ್ರಲ್ಲೇ ನಾವು ಹಾಕ್ಬಹುದು, ಬೆಳಿಬಹುದು ಬೆಳಿಬಹುದು, ಆದ್ರೂ ಹಾಕಿಲ್ಲ ಅಷ್ಟೇ. ಈಗ ಬೆಳೀತಾ ಇದಾರೆ ಎಲ್ಲರೂ, ಬೆಳೀತಾ ಇದಾರೆ. ಮುಂದಿನ ಬೇರೆ ಏನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ? ನಮ್ದು ಸದ್ಯಕ್ಕೆ ಯಾವ್ದು ಇಲ್ಲ, ಇಷ್ಟೇ, ಇಷ್ಟಕ್ಕೆ ಸಾಕಾಗಿದೆಯಾ? ಖಾಲಿ ಇಲ್ಲ ಜಾಗ, ಖಾಲಿ ಎಲ್ಲಿ ಇಲ್ಲ. ಇದು ಪ್ರತಿಫಲ ನೋಡ್ಕೊಂಡು ಮುಂದೆ ಏನಾರ ನೋಡೋಣ, ಯಾವ್ದಾರ ಒಂದು ಏನಾರ ಅವಕಾಶ ಇದ್ರೆ ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಈಗ ಸಾಕಷ್ಟು ಜನ ರೈತರು ಈ ಕೂಲಿ ಕಾರ್ಮಿಕರ ಸಮಸ್ಯೆನ ಅನುಭವಿಸ್ತಾರೆ. ನಾವೇನೇ ಒಂದು ಕೃಷಿ ಮಾಡ್ಬೇಕಪ್ಪ ಅಂದ್ರೂ ಈ ಕೂಲಿ ಕಾರ್ಮಿಕರು ಸಿಗೋದಿಲ್ಲ ಅಂತ. ಈ ಕೂಲಿ ಕಾರ್ಮಿಕರ ಸಮಸ್ಯೆ ನೀವ್ ಯಾವ ರೀತಿ ನೀಗಿಸ್ತಾ ಇದ್ರ? ಕೂಲಿ ಕಾರ್ಮಿಕರದ್ದು ಅಂತಂದ್ರೆ ಸ್ವಲ್ಪ ನಮ್ದು ಇದು ತೋಟಗಾರಿಕೆ ಬೆಳೆ ಇರೋದ್ರಿಂದ ಅಷ್ಟೊಂದು ನಮ್ಗೆ ಕೂಲಿಕಾರದ ಸಮಸ್ಯೆ ಆಗೋದಿಲ್ಲ. ನಮ್ಗೆ ಒಬ್ರು ಇಬ್ರು ಮೂವರು ಯಾವಾಗ್ಲೂ ಕಾಯಮ್ಮಾಗಿ ಸ್ವಲ್ಪ ಇಟ್ಕೊಂಡಿರ್ತೀವಿ. ಅವರು ಲ್ಯಾಟ್ರಲ್ ಸುತ್ತೋದು ನೀರು ಬಿಡುವಾಗ ಅಥವಾ ಬೇಸಾಯ ಮಾಡುವಾಗ, ಆಮೇಲೆ ಏನಾರ ಒಂದು ಸಣ್ಣ ಪುಟ್ಟ ಇದು ಕಳೆ ತೆಗಿಯುವಾಗ ಅವಕ್ಕೆಲ್ಲ ಸಿಗ್ತಾರೆ, ಮಾಡ್ತಾ ಇದ್ವಿ. ಈಗ ಅಡಿಕೆ ಮತ್ತು ತೆಂಗು ಹಾಕಿದ್ರಲ್ಲ, ಇದರಲ್ಲಿ ಏನಾದ್ರೂ ಕೀಟ ರೋಗಗಳು ಬಾಧೆ ಕಂಡು ಬರ್ತಾ ಇದೆಯಾ ನಿಮ್ಗೆ? ಮೊನ್ನೆ ಇವತ್ತು ಸಹ ನಾನು ಹೊಲದಕ್ಕೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ನುಸಿ ಅಂತಂದು ಬಿದ್ದಿದೆ. ಆಮೇಲೆ ತೆಂಗುಗಳಿಗೆ ನುಸಿ ಬಿದ್ದಿತ್ತು, ಅದಕ್ಕೆ ಒಂದ್ ಸ್ವಲ್ಪ ಸ್ಪ್ರೇ ಮಾಡಿದ್ವಿ. ನಾವು ಅಧಿಕಾರಿಗಳ ಒಂದು ಸಲಹೆ ಮೇರೆಗೆ ಮಾಡಿದ್ವಿ. ಆಮೇಲೆ ಅಡಿಕೆ ಅದಕ್ಕೆ ಎಂತ ರೋಗ ಬಂದಿದೆ ಅದಕ್ಕೆ ತೋರಿಸಿದ್ವಿ ಅವ್ರಿಗೆ, ಅದು ಇಂಥದ್ದು ಔಷಧಿ ಹೊಡಿದೆ ಅಂತ ಬರೆದ್ಕೊಟ್ಟಿದ್ರು. ಅದನ್ನ ತಗೊಂಡೋಗಿ ಇಟ್ಟಿದೀನಿ. ಇವತ್ತೇನು ಸ್ವಲ್ಪ ಮಳೆ ಮೋಡ ಆಗಿರೋದ್ರಿಂದ ನಾಳೆ ಅದನ್ನ ಸ್ಪ್ರೇ ಮಾಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದೆ ನಾನು. ಅದು ನಾಳೆ ಮಾಡ್ತಿದ್ದೀನಿ. ನಮ್ಮ ರೈತರು ಈ ತರ ಆಸಕ್ತಿಯಿಂದ ಒಂದು ಈ ಬೆಳೆಗಳನ್ನ ನಿರ್ವಹಣೆ ಮಾಡಿದಾಗ ನಮ್ಗೆ ಹೆಚ್ಚು ಆದಾಯ ಬರೋ ಸಾಧ್ಯತೆ ಇರುತ್ತೆ ಅಂತ. ಓ ಗ್ಯಾರಂಟಿ ಅದಂತ ಹೇಳ್ಬೋದು. ಈಗ ನಮ್ಮ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಅದು ವಾಡಿಕೆ. ಅದು ಕಷ್ಟ ಪಡ್ಬೇಕಂದ್ರೆ ಕಷ್ಟ ಪಡ್ದ ಸುಮ್ನೆ ಅದು ಗಿಡ ಹಾಕ್ಬಿಟ್ಟು ನಮ್ಮೂರಲ್ಲಿ ನನ್ನ ಇದರಲ್ಲೇ ಗಿಡ ಹಾಕಿರ್ತಕ್ಕಂತ ಇದಾರೆ. ಅವರು ಕೂಲರ್ ಬಂದು ಹೇಳ್ತಾರೆ ನಿಮ್ ಗಿಡಗಳಿಗೆ ಒಂದು ಕೇವಲ ಒಂದು ಪರ್ಸೆಂಟ್ ಇಲ್ಲ, ಯಾಕಂದ್ರೆ ಅವರು ನಿರ್ವಹಣೆ ಇಲ್ಲ. ನಾವು ಪ್ರತಿ ದಿವಸ ನಾನು ಹೋಗ್ತೀನಿ ಈ ವಯಸ್ಸಿನಲ್ಲಿ, ಪ್ರತಿ ದಿವಸ ಬೈಕ್ ಹಾಕೊಂಡು ಹೋಗಿ ಅದ್ರದ್ದು ಕಷ್ಟ ಸುಖ ಏನಂಬುದು ನೋಡ್ಕೊಂಡು ನಾವು ಕೆಲಸ ಮಾಡಿಸ್ತೀನಿ, ಬರ್ತೀನಿ. ಪ್ರತಿ ದಿವಸ ನೀವು ಹೇಳ್ದಂಗೆ ತೋಟದಲ್ಲೆಲ್ಲ ಅಡ್ಡಾಡ್ಬೇಕು, ಏನ್ ಕೊರತೆ ಇದೆ ಇಲ್ಲಿ. ಪ್ರತಿಯೊಂದು ದಿವಸ ಹೋದ್ರೆ ಮಾತ್ರ ನಮಗೆ ಅದು ಕಷ್ಟ ಸುಖ ಗೊತ್ತಾಗೋದು. ಹೌದು, ನಾವು 15 ದಿವಸಕ್ಕೂ ಒಂದು ತಿಂಗಳಿಗೆ ಹೋದ್ರೆ ನಾವು ಹೋಗೋಷ್ಟೊತ್ತಿಗೆ ಅದೆಲ್ಲ ಬಿದ್ದೋಗಿರ್ತದೆ. ಹೌದು, ಕೊಳೆ ಬಿದ್ದು ಹಾಳಾಗೋಗಿರ್ತದೆ. ಪ್ರತಿ ದಿವಸ ಅಬ್ಸರ್ವ್ ಮಾಡ್ಬೇಕು. ಹೌದು, ನೀವು ಈ ವಯಸ್ಸಿನಲ್ಲಿ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರೆ, ಈಗ ನೋಡೋರಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ನಮಗೆ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾರೆ ಅಂತ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಅವ್ರಿಗೆ ಖಂಡಿತವಾಗ್ಲ ಅವ್ರಿಗೆ ಜಮೀನು ಇದ್ರೆ ಈಗ ಬೇಕಾದಷ್ಟು ಅನುಕೂಲತೆ ಸರ್ಕಾರದವರು ಮಾಡ್ತಾರೆ, ಬೋರ್ಗಳು ಹಾಕಿಕೊಡ್ತಾರೆ, ಅವರೆಲ್ಲ ಮಾಡ್ಬೋದು. ಹೋಗಿ ನಾನು ಬೆಂಗಳೂರಿನಲ್ಲಿ ಇದ್ದೀನಿ, ನಾನು ಕೆಲಸದಲ್ಲಿ ಇದ್ದೀನಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಮಾಡ್ತಕ್ಕಂತ ಕೆಲಸ ಏನಂಬುದು ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲೇ ಮೇಲೆ ಅವರನ್ನು ಕುಂಡ್ರಿಸಿ ದುಡ್ಡು ಕೊಡೋದು, ಯಾರು ಕುಂಡ್ರಿಸಿ ದುಡ್ಡು ಕೊಡೋದಿಲ್ಲ. ನಾವು ಕಷ್ಟಪಟ್ಟು ಇಲ್ಲಿ ಶ್ರದ್ಧೆಯಿಂದ ನಮ್ಮ ಇರ್ತಕ್ಕಂತ ಜಮೀನಲ್ಲಿ ಸ್ವಲ್ಪ ಜಮೀನ್ ಇಲ್ದಿದ್ರು ಇವಾಗ ಜಮೀನು ಕೋರಿ ಸಿಗ್ತದೆ, ಬೇಕಾದಷ್ಟು ಜಮೀನ್ ಸಿಗ್ತದೆ ತಗೊಂಡ್ ನಮ್ಮೂರ ಮಾಡೋ ಜನ ಬೇಕಾದಷ್ಟು ಇದಾರೆ, ಜಮೀನೇ ಇಲ್ಲ. ಅವರು ಒಂದ್ ವರ್ಷಕ್ಕೆ 40-50 ಲಕ್ಷ ರೂಪಾಯಿ ಬೆಳೆ ಬೆಳೀತಾರೆ. ಹೌದು, ಅವರು SLC ಡಿಪ್ಲೊಮೋ ಅವರೆಲ್ಲ ಆಗಿದ್ದಾರೆ, ಆದ್ರೆ ಅವ್ರು ಹೋಗಿಲ್ಲ. ಇದನ್ನ ಶ್ರದ್ಧೆಯಿಂದ ಮಾಡಿದ್ದಾರೆ, ಮಾಡ್ತಾ ಇದಾರೆ. ಹೌದು, ಹಂಗ ಆಸಕ್ತಿ ಬೆಳೆಸಬೇಕು, ಆಸಕ್ತಿ ಇರ್ಬೇಕು. ಹೌದು, ಅದ್ರ ಬಗ್ಗೆ ಆಸಕ್ತಿ ಇಲ್ದಿದ್ರೆ ನಾವ್ ಯಾರೋ ಹೇಳಿದ್ದು ಹೋಗಿ ಹಿಂಗ್ ಮಾಡಪ್ಪ ಅಂತಂದ್ರೆ ಮಾಡಕ್ ಆಗೋದಿಲ್ಲ. ನಮಗೆ ತಿಳಿಬೇಕು ಅದು ಮನಸ್ಸಿನಲ್ಲಿ. ಹೌದು, ನಾವು ಏನ್ ಮಾಡ್ಬೇಕು ಮಾಡ್ಬೇಕು ಮಾಡಬಾರ್ದು ಅಂಬದು ನಮ್ಮಲ್ಲಿ ಇರ್ಬೇಕು ವಿನಃ ಒಬ್ರು ಹೇಳಿದ ಮಾತು ಕಟ್ಟಿದ ಬುತ್ತಿ ಎಷ್ಟು ದಿವಸ ಇರೋದಿಲ್ಲ. ಅದು ಹೌದು, ಬಿಚ್ಕೊಂಡು ತಿನ್ನೋವರೆಗೆ ಇರುತ್ತೆ ಅಷ್ಟೇ ಅದು. ಹೌದು, ಈಗ ಸಾಕಷ್ಟು ಜನ ರೈತರು ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬುಗಳು ಅಳವಡಿಸ್ಕೋಬೇಕಪ್ಪ, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದಾಗಿರ್ಬೋದು, ಈ ತರ ಮಾಡಿದ್ರೆ ನಮ್ಮ ಕೃಷಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನೀವೇನಾದ್ರೂ ಉಪಕಸಬುಗಳು ಅಳವಡಿಸ್ಕೊಂಡಿದ್ದೀರಾ? ಉಪಕಸಬುಗಳು ಮಾಡ್ಬೇಕು ಅಂತ ನನ್ನ ಉದ್ದೇಶ ಇದೆ. ಅದ್ರಲ್ಲಿ ಏನಾಯ್ತಂದ್ರೆ ಇವಾಗ 6 ಎಕರೆ ಜಮೀನಿನಲ್ಲಿ ಒಂದು 10 ಕುರಿ ಇಟ್ಕೊಂಡ್ರು ಸಾಕು. 6 ತಿಂಗಳು ಸಾಕಿದ್ರೆ ನಾನು 6,000 ರೂಪಾಯಿ ತಂದ್ರೆ 12,000 ರೂಪಾಯಿ ಮಾರ್ಬೋದು. ಅದೊಂದು ಸ್ವಲ್ಪ ಶ್ರದ್ಧೆಯಿಂದ ಮಾಡಿರ್ಬೇಕು. ಹಂಗಾಗ್ಬಿಟ್ಟು ಅದನ್ನ ಸದ್ಯಕ್ಕೆ ನನ್ನ ಮನಸ್ಸಿನಲ್ಲಿ ಇದೆ, ಸ್ವಲ್ಪ ಮಾಡಕ್ ಆಗ್ತಾ ಇಲ್ಲ ಅಂತ ಸುಮ್ನೆ ಇದ್ದೀನಿ. ಮುಂದೆ ಮಾಡ್ಬೇಕನ್ನೋ ಉದ್ದೇಶ ಇದೆ. ನೋಡೋಣ, ಅದು ಒಂದು ಅವಕಾಶ ಬಂದ್ರೆ, ಆ ಒಂದು ಸಂದರ್ಭ ಬಂದ್ರೆ ಮಾಡೋಣ ಅಂತ ಇದ್ದೀನಿ. ಬೆಳೆಗಳಿಗೆ ಸಗಣಿ ಗೊಬ್ಬರ ಅದೆಲ್ಲ ಬೇಕಾಗುತ್ತೆ, ಅದು ಹೆಂಗೆ ಮಾಡ್ತಾರೆ? ಈಗ ಸದ್ಯಕ್ಕೆ ಅವು ದನ ಕರ ಕಟ್ಕೊಂಡ್ರೆ ಒಳ್ಳೇದು, ವ್ಯವಸಾಯ ಅಂತಂದ ಮೇಲೆ ದನ ಕರ ಇಲ್ದಿದ್ರೆ ಅದು ಆಗೋದಿಲ್ಲ. ಅದು ಆದ್ರೂ ಸಹ ನಮ್ಮಲ್ಲಿ ಅದನ್ನ ಸುಧಾರಿಸಕ್ ಶಕ್ತಿ ಇಲ್ದಿದ್ದಕ್ಕಾಗಿ ನಾವು ಸ್ವಲ್ಪ ದುಡ್ಡು ಕೊಟ್ಟು ತಂದು ಹಾಕ್ತೀವಿ. ಗೊಬ್ಬರ ಎಲ್ಲ ಹೆಂಗಿದೆ ಈಗ ರೇಟ್? 10,000 ರೂಪಾಯಿ ಒಂದು ಲೋಡ್ ಇದೆ, ಒಂದು ಟ್ರ್ಯಾಕ್ಟರ್ ಲೋಡ್ 10,000 ರೂಪಾಯಿ. ಅದ್ ಮತ್ತೆ ಜಮೀನಿಗೆ ತಗೊಂಡೋಗಿ ಅದು ಹಾಕುವಷ್ಟೊತ್ತಿಗೆ 20,000 ಆಗುತ್ತೆ, ಎಲ್ಲ ಚೆಲ್ಲಿ ರೆಡಿ ಮಾಡುವಷ್ಟೊತ್ತಿಗೆ. ಹೌದು, ಒಂದು ಲೋಡ್ ಗೊಬ್ಬರ ಹಾಕ್ಬೇಕು ಅಂತಂದ್ರೆ 20,000 ಬೇಕು. 20,000 ಬೇಕು. ಯಾಕಂದ್ರೆ ಇತ್ತೀಚೆಗೆ ಯಾರು ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಗಿರೋದ್ರಿಂದ ಇಷ್ಟೊಂದು ರೇಟ್ ಆಯ್ತು ಗೊಬ್ಬರ ಅಂತ. ಹೌದೌದು, ಜಾನುವಾರುಗಳು ಇಲ್ವೇ ಇಲ್ಲ. ಹೌದು, ಯಾವಾಗ್ಲೂ ನಮ್ಮೂರಲ್ಲಿ ಸಾಯಂಕಾಲ ಎಲ್ಲರೂ ಮನೆ ಬಾಗಿಲಾಕೊಂಡು ಕುತ್ಕೊಂತಿದ್ವಿ, ಯಾಕಂದ್ರೆ ದನ ಬರ್ತಾವಂತಂದು. ಹೌದು, ಇವತ್ತು ಯಾರು ಒಂದು ದನನು ಬರಂಗಿಲ್ಲ. ಹೌದು, ಊರೆಲ್ಲ ಹುಡುಕಿದ್ರು ಒಂದ್ 4-5 ಜೊತೆ ಎತ್ಸಿ, ಯಾರು ಒಂದೆರಡು ಹಸ ಕಟ್ಕೊಂಡಿದ್ದಾರೆ ಅವಕ್ಕೆ ಹಗ್ಗ ಹಾಕೊಂಡು ತಗೊಂಡೋಗಿ ಮೇಯಿಸ್ಕೊಂಬಂದು ಕಟ್ಟಾಗ್ಬಿಡ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಅದು ಹಾಲಿನ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು, ಅದು ಸ್ವಲ್ಪ ಅಷ್ಟು ಇಷ್ಟು ಗೊಬ್ಬರನೂ ಆಗುತ್ತೆ. ಅದನ್ನ ಮಾಡ್ಬೇಕು ಅಂತಂದ್ರೆ ಮನುಷ್ಯನ ಒಬ್ಬ ಸಪರೇಟ್ ಆಗಿ ಒಬ್ಬ ಮನುಷ್ಯ ಬೇಕೇ ಬೇಕು. ನೀವು ಹುಡುಗರಾದಾಗ ನಿಮ್ ತಂದೆ ಕಾಲದಲ್ಲೆಲ್ಲ ಮನೆಗೊಂದ್ ಜೊತೆ ಎತ್ತಿದ್ವು, ಹಾಲು ಮೊಸರು ತುಪ್ಪ ಎಲ್ಲ ಸಾಕಷ್ಟು ಇರ್ತಾ ಇತ್ತು. ನಮ್ಮ ಮನೆಯಲ್ಲಿ ನಮ್ಮ ತಂದೆಯರು ಇದ್ದಾಗ ಒಂದು ಜೊತೆ ಎತ್ತು ಕಟ್ಟಿದ್ವಿ, 2 ಎಮ್ಮೆ ಕೊಟ್ಟಿದ್ವಿ, 2 ಹಸ ಕಟ್ಟಿದ್ವಿ, ಅವನ್ನೆಲ್ಲ ನಾವು ಮೇಯ್ಸಕ್ ಹೋಗ್ತಿದ್ವಿ. ಮೇಯ್ಸಕ್ ಹೋದಾಗ ನಮ್ಗೆ ಟೈಮ್ ಇದ್ದಾಗ ಶಾಲೆಗೆ ಹೋಗಿ ಬಂದ ಮೇಲೆ ಹೊಲದಲ್ಲಿ ಬೇಸಾಯ ಮಾಡಕ್ ಹೋಗ್ತಿದ್ವಿ. ಅವರು ನಮ್ಗೆ ಹೆಂಗ್ ಮಾಡ್ಬೇಕು ಅಂತ ನಮ್ಮ ತಂದೆ ಹೇಳ್ಕೊಡ್ತಿದ್ರು. ನಮ್ಮ ಅಣ್ಣ ನನಗಿಂತ ದೊಡ್ಡನು, ಆತ ವ್ಯವಸಾಯ ಮಾಡಕ್ ನಿಂತ್ಕಂಡ. ನಮ್ಮ ತಮ್ಮಗಳು ಇನ್ನೂ ಇಬ್ರು ಇದ್ರು, ಅವ್ರಿಗೆಲ್ಲ ವಿದ್ಯಾಭ್ಯಾಸಕ್ಕೆ ನಾನೇ ಸಹಕಾರ ಮಾಡಿದೆ. ಅವನಿಗೆ ಒಬ್ರಿಗೆ ಕೆಲಸನೂ ಬಂತು, ಒಬ್ಬನಿಗೆ ಡೆಪ್ಟಿ ತಹಸೀಲ್ದಾರ್ ಆಗಿ ರಿಟೈರ್ಡ್ ಆದ, ಇನ್ನೊಬ್ಬ ಮಿಲಿಟರಿ ಕಳಿಸಿದ್ವಿ, ಅವನು ಮಿಲಿಟರಿ ದೇಶ ರಕ್ಷಣೆ ಮಾಡ್ಕೊಂಡ್ ಬಂದ, ಅವನು ಪೋಸ್ಟ್ ಆಫೀಸ್ನಲ್ಲಿ ಇದ್ದಾನೆ. ಹಿಂಗೆಲ್ಲ ನಡೆದಿದೆ ನಮ್ದು ಸಂಸಾರ. ಆದ್ರೆ ಕಷ್ಟ, ಬಾರಿ ಕಷ್ಟಪಟ್ಟಿದ್ವಿ ನಾವು. ಒಂದೊತ್ತು ಊಟಕ್ಕೆ ಯೋಚನೆ ಮಾಡಿದ್ವಿ, ಬಹಳ ಒಂದೊತ್ತು ಊಟನು ಎಷ್ಟೋ ಸಾರಿ ಒಂದೊಂದ್ ದಿವಸ ಹೇಳ್ಬೇಕಂತ ಅರ ಹೊಟ್ಟಿಗೆ ತಿಂದು ಮಲಗಿದೀವಿ ನಾವು. ಹೌದು, ಅದನ್ನ ನಾವು ಎಂದಿಗೂ ಮರೆಯಕ್ ಸಾಧ್ಯವಿಲ್ಲ. ಈಗ ಆತರ ಕಷ್ಟ ಬದ್ದರಿಗೆ ಜೀವನದ ಒಂದು ಬೆಲೆ ಏನು, ಹೆಂಗ್ ಜೀವನ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೆ ಬಹಳ ವ್ಯತ್ಯಾಸ ಇತ್ತು. ಈಗ ಒಂದು ನೌಕರಿ ಸಿಕ್ಕಿತ್ತು, ಆರಾಮ್ಸೆ ಇರ್ಬೋದಾಯ್ತು. ಈ ಕೃಷಿ ಕಡೆಗೆ ಆಸಕ್ತಿ ಕೊಟ್ಟು ಈ ಕೃಷಿನೂ ಮಾಡ್ಕೊಂಡು ನೌಕರಿನೂ ಮಾಡಿದ್ರಲ್ಲ, ಸಮಯ ಎಲ್ಲ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡ್ರಿ? ಇಲ್ಲ, ಅದು ನಾನೇನಂತಂದ್ರೆ, ನಾನು ಬೆಳಿಗ್ಗೆ ನಾನು ಚಿತ್ರದುರ್ಗದಿಂದ ನಾನು ಎಲ್ಲಿ ಕೆಲಸ ಬಂದ್ರು ಚಿತ್ರದುರ್ಗದಿಂದ ಓಡಾಡ್ತಿದ್ದೆ. ಹೋಗಿ ಬಂದ ಮೇಲೆ ನಾನು ಎಷ್ಟೋ ದಿವಸ, ಒಂದ್ ದಿವಸ 12 ಗಂಟೆಗೆ ಬಂದು, ಮಧ್ಯಾಹ್ನ 12 ಗಂಟೆಗೆ ಬಂದು ನೀರು ಕಟ್ಟಿದ್ದೀನಿ. ನೀರು ಕಟ್ಟಿದ್ದೀನಿ ಲೀಸರ್ ಮಾಡ್ಕೊಂಡು, ನಾನು ಕೆಲಸ ಮುಗಿಸ್ಕೊಂಡು ಆ ರೀತಿ ನಾವು ಆ ಶ್ರದ್ಧೆ ನನಗೆ ಅಲ್ಲಿ ಎಲ್ರಿ ಹಿರಿಯೂರ್ ತಾಲೂಕು ಮಸ್ಕಲ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಅಲ್ಲಿಂದ ಬಂದು ಕೆಲಸ ಮಾಡೋಗಿದ್ದೀನಿ, ಮಾಡಿದ್ದೀನಿ. ನನಗೆ ಒಂಥರ ಅದರದಲ್ಲಿ ಖುಷಿ ಅಷ್ಟೇ, ನನಗೆ ಶ್ರದ್ಧೆ ಖುಷಿ ಅಷ್ಟೇ. ನನಗೆ ಲಾಭನೇ ಯೋಚನೆ ಮಾಡ್ತಾ ಇಲ್ಲ ನಾನು, ನನ್ನ ಕೆಲಸ ಲಾಭ ಆಮೇಲೆ ಎರಡನೇದು. ನಮ್ಮ ಮೊದಲು ನನ್ನ ಕರ್ತವ್ಯ ಏನಿದೆ ಮಾಡೋಣಂತೆ, ಲಾಭ ಬರುತ್ತೋ ಬಿಡುತ್ತೋ ಅದ್ ನೋಡೋಣಂತೆ, ಅದು ಮುಂದೆ ಬರತಕ್ಕಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ, ಅದು ಬಂದೇ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಅಷ್ಟೇ. ಈಗ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ನಮ್ಮ ಮನೆಯಲ್ಲಿ 5 ಜನ ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು ಇದ್ವಿ. ಅವತ್ತಿನ ದಿವಸ ಕೃಷಿ ಡ್ರೈ ಲ್ಯಾಂಡ್, ನಾವು ಏನು ಇಲ್ಲ, ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಅಷ್ಟರಲ್ಲೇ ನಾವು ಜೀವನ ಮಾಡ್ಬೇಕಾಯ್ತು. ಒಂದ್ಸಾರಿ ಬರಗಾಲ ಬಂತಲ್ಲ, ಅವಾಗ ಏನ್ ಮಾಡ್ತೀವಿ, ಅಂತರ್ಜಲ ಚೆನ್ನಾಗಿತ್ತು ಯಾಕಂದ್ರೆ ಬೋರ್ಗಳು ಇರ್ಲಿಲ್ಲಲ್ಲ, ಅವಾಗ ಏನ್ ಮಾಡ್ತೀವಿ, 4 ಕಡೆ ಗುಂಡಿ ತೆಗೆದ್ಬಿಟ್ರೆ ಒಂದ್ ಕಡೆ ನೀರ್ ಬರೋದು, ಆ ನೀರ್ ತಗೊಂಡೋಗ್ಬಿಟ್ಟು ಸೌತೆ ಬಳ್ಳಿ ಹಾಕಿ ಆ ಸೌತೆಕಾಯಿ ಬಿಡ್ಸ್ಕೊಂಡು ಚಿತ್ರದುರ್ಗಕ್ಕೆ ಮಾರಿ ನಮಗೆ ಮನೆಗೆ ಬೇಕಾಗ್ತಂತ ತರಕಾರಿ ತಗೊಂಡ್ ಬಂದು ಜೀವನ ಮಾಡ್ತಿದ್ವಿ, ಅದನ್ನು ಜೀವನ ಮಾಡಿದ್ವಿ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಇದೆಲ್ಲ ಸಂತೋಷ ನಿಮ್ದು ತಂದ್ಕೊಟ್ಟಿದ್ಯಾ ನಿಮ್ಗೆ? ಹೌದು, ಖಂಡಿತವಾಗ್ಲೂ ಕೃಷಿನಲ್ಲಿ ಸಂತೋಷ ಇದೆ, ಶ್ರದ್ಧೆ ಇರ್ಬೇಕು, ಆಸಕ್ತಿ ಇರ್ಬೇಕು. ಹೌದು, ಬರೇ ಲಾಭ ಯೋಜನೆ ಮಾಡಬಾರ್ದು, ಅದೊಂದು ಜೀವನ ಅಂದ್ಕೋಬೇಕು ಅಷ್ಟೇ. ಹೌದು, ನಾವು ಲಾಭ ಯೋಜನೆ ಮಾಡಬಾರ್ದು, ನಮ್ಮ ಕರ್ತವ್ಯ ನೀವು ಹೇಳಿದ್ರೆ, ನಮ್ಮ ಕರ್ತವ್ಯ ಮಾಡಿದ್ರೆ ಆಮೇಲೆ ಪ್ರತಿಫಲ ಸಿಗುತ್ತೆ. ಹೌದು, ಪ್ರತಿಫಲ ಸಿಗುತ್ತೆ, ಶ್ರದ್ಧೆಯಿಂದ ಮಾಡ್ಬೇಕು. ಕಾಯ್ಬೇಕು, ತಾಳ್ಮೆ ಇರೋ ತಾಳ್ಮೆ, ನಮ್ಗೆ ಇವತ್ತು ಬೆಳೆ ಹಾಕಿಬಿಟ್ಟು ನಾಳೆ ಸಿಗೋದಿಲ್ಲ. ಅದು ಒಟ್ಟಾರೆಯಾಗಿ ಇಟ್ಟಿರ್ತಕ್ಕಂಥ ತೆಂಗು ಅಡಿಕೆ ಬೆಳೆ ಎಲ್ಲ ತುಂಬಾ ಚೆನ್ನಾಗಿದೆ.

ನಮ್ಮ ಹಾಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಹಾಲಿನ ಉತ್ಪಾದನೆಯೂ ಸಹ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಇದನ್ನ ರೈತ ಬಾಂಧವರು ಬೆಳೆದು ತಮ್ಮ ಒಂದು ಹೈನುಗಾರಿಕೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ಇದರಿಂದ ಹೆಚ್ಚಿನ ಲಾಭ ಪಡ್ಕೋಬಹುದು ಅಂತ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದರ ಬಗ್ಗೆ ನೀವು ಏನಾದರೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಬೇಕು ಅನ್ನೋ ಇಚ್ಛೆ ಇದ್ರೆ ನಮ್ಮ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮನ್ನ ಸಂಪರ್ಕಿಸಬಹುದಾಗಿದೆ. ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆ 95 91 42 61 79. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಎಲ್ಐಸಿ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ಮುಂದಿನ 24 ಗಂಟೆಗಳವರೆಗೆ ಭಾಗಶಃ ಸಂಜೆ ಅಥವಾ ರಾತ್ರಿ ವೇಳೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರುತ್ತದೆ. ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಅಥವಾ ದಟ್ಟ ಮಂಜು ಬೀಳುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ ಮತ್ತು 19 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ. ಹತ್ತಿ ಕ್ವಿಂಟಾಲ್ಗೆ 3,535 ಗರಿಷ್ಠ 9,399. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 12,366. ಕಡಲೆ ಬೀಜ ಕನಿಷ್ಠ ಹಾಗೂ ಗರಿಷ್ಠ 9,047. ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 18,865 ಗರಿಷ್ಠ 2,000. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2,360 ಗರಿಷ್ಠ 2,700. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 25,565. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ 29,910. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,900 ಗರಿಷ್ಠ 1,950. ಹೊಸದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 3,300 ಗರಿಷ್ಠ 3,500. ಸಾಮೆ ಕ್ವಿಂಟಾಲ್ಗೆ ಕನಿಷ್ಠ 4,200 ಗರಿಷ್ಠ 4,400. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆ. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಕಾಟಾಳ ತೇರು ಕೈ ತೇರು ಕಾಟಾಳ ತೇರು ಕೈ ತೇರು ಗೊಂಬೆ ತೇರು ಅಪ್ಪ ನಂಜುಣ್ಣ ಎಡಬಲಕೆ ತ್ರಾಟಾಳ ತೇರು ಕೈ ತೇರು ಗೊಂಬೆ ತೇರು ಅಪ್ಪ ನಂಜುಣ್ಣ ಎಡಬಲಕೆ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಉಡಿಗೆಲ್ಲ ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ